ಅಭಿವೃದ್ದಿ ಯೋಜನೆಗಳ ಅನುಷ್ಠಾನದ ಬಗ್ಗೆ ಕೇಂದ್ರದೊಂದಿಗೆ ಮಾತುಕತೆ. ಸಂಸದರ ಪ್ರದೇಶಾಭಿವೃದ್ದಿ ಯೋಜನೆ ಮರುಸ್ಥಾಪನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಹಜ್ ಯಾತ್ರೆಯ ಆನ್ಲೈನ್ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆಗೆ ಸಚಿವೆ ಶಶಿಕಲಾ ಜೊಲ್ಲೆ ಅವರಿಂದ ಚಾಲನೆ. ನಾಳೆ ಒನಕೆ ಓಬವ್ವ ಜಯಂತಿ ಆಚರಣೆ, ರಾಜ್ಯಾದ್ಯಂತ ಸಕಲ ಸಿದ್ದತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ಆಕಾಶವಾಣಿ ಮಡಿಕೇರಿ, ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೇಳುಗರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಇಂದು ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿರುವ ಕೃಷಿಕ ಎಸ್ ಶಂಕರಪ್ಪ ಅವರೊಡನೆ ನಡೆಸಿದ ಸಂದರ್ಶನದ ಮುಂದುವರಿದ ಭಾಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕೇಳಿಗರೆ, ಮೊನ್ನೆ ಸೋಮವಾರ ರೈತ ಶಂಕರಪ್ಪ ಅವರು ತಮ್ಮ ಅನುಭವಗಳನ್ನು ಹಂಚಿಕೊಳ್ತಾ ಇದ್ರು. ಈ ಬಾರಿಯ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರುವ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಅಮ್ಮನಘಟ್ಟ ಗ್ರಾಮದ ಎಸ್ ಶಂಕರಪ್ಪ ಅವರು ಅರ್ಥಪೂರ್ಣವಾಗಿ ಹೆಚ್ಚು ಹೊರೆ ಮಾಡಿಕೊಳ್ಳದಲನೆ ಅವಲಂಬನೆ ಆಗದಲನೆ ತಮ್ಮ ಕೃಷಿ ಜೀವನವನ್ನ ರೂಪಿಸಿಕೊಂಡವರು, ಕೃಷಿಯಲ್ಲಿ ಬೆಳೆದವರು. ಇವತ್ತು ಅವರ ಅನುಭವಗಳ 2ನೇ ಕಂತು ಪ್ರಸಾರವಾಗ್ತಾ ಇದೆ. ಹಾಸಿಗೆ ಇದ್ದಷ್ಟು ಕಾಲು ಚಾಚೋದು ಅಂತ ಹೇಳ್ತಾರೆ. ನಮ್ಮಲ್ಲಿ ಶಕ್ತಿ ಇರೋವಷ್ಟನ್ನ ನಾವು ಮಾಡ್ಕೊಂಡ್ರೆ, ನಮ್ಮ ಖರ್ಚುಗಳನ್ನ ನಾವು ನಮ್ಮ ಹಿಡಿತದಲ್ಲಿ ವ್ಯವಹಾರ ಇಟ್ಟುಕೊಂಡ್ರೆ ಶ್ರೀಮಂತ ಕೋಟ್ಯಾಧೀಶ ಆಗ್ತಾರೋ ಇಲ್ವೋ ಗೊತ್ತಿಲ್ಲ. ನೆಮ್ಮದಿಯ ಜೀವನ ಅಂತೂ ಕೃಷಿನಲ್ಲಿ ಸಾಧ್ಯ. ಒಂದೇನಂದ್ರೆ ಎಷ್ಟೋ ಸಾರಿ ಲಕ್ಷ ಬೇಕಾಗಿಲ್ಲ, ಕೋಟಿ ಬೇಕಾಗಿಲ್ಲ, ಕೆಲವೇ ಕೆಲವು 1,000 ರೂಪಾಯಿ ಸಾಕಾಗುತ್ತೆ ಅಥವಾ ಅದು ಬೇಕಾಗಿಲ್ಲ. ಆದ್ರೆ ತಾವ್ ಹೇಳಿದಂಗೆ ದಿನನಿತ್ಯ ನಮಗೇನು ನಮ್ಮ ಜಮೀನಿಂದ ಸಿಗುತ್ತೆ ಅನ್ನೋದು ಬಹಳ ಮುಖ್ಯ. ನಮ್ಮ ಜಮೀನಲ್ಲಿ ನಮ್ಮ ತೋಟದಲ್ಲಿ ಏನೇನು ಹಣ್ಣು ಸಿಗುತ್ತೆ, ಏನೇನು ನಮಗೆ ಬೇಕಾಗಿರೋ ಪದಾರ್ಥಗಳು ಸಿಗ್ತವೆ, ನಾವು ಎಷ್ಟು ಆನಂದದಾಯಕವಾಗಿ ಆಹಾರವನ್ನ ಸೇವನೆ ಮಾಡ್ತೀವಿ, ಎಷ್ಟು ಅವಲಂಬನೆ ಇಲ್ದಲನೆ ಕೆಲಸ ಮಾಡ್ತಿದೀವಿ ಅನ್ನೋದು ಬಹಳ ಮುಖ್ಯವಾದ ಸಂಗತಿನೇ. ಹೌದು. ನಾನು ಸರ್ 30 ವರ್ಷದಿಂದ 1% ಕೂಡ ಲೇಬರ್ ಅನ್ನ ಆಶ್ರಿತ ಮಾಡಿರ್ಲಿಲ್ಲ. ಓಹೋ. ಈಗ ಅನಿವಾರ್ಯ ಸಂದರ್ಭ ಇದ್ದು ಆರೋಗ್ಯ ಸಮಸ್ಯೆಯಿಂದ ಸ್ವಲ್ಪ ಮಟ್ಟಿಗೆ ಈಗ 1 ವರ್ಷದಿಂದ ಆಶ್ರಯಿಸುವಂತ ಸ್ಥಿತಿ ಇದೆ. ಅದು ವಯಸ್ಸಿನ ಕಾರಣದಿಂದಲೂ ಇರಬಹುದು. ನಮ್ಮ ಕೃಷಿನಲ್ಲಿ ಈ ಕೆಲಸ ಮಾಡೋದ್ರಿಂದ ಉಪಯೋಗ ಇದೆಯಾ ಇಲ್ಲ ಅಂತ ನಾವೊಂದ್ಸಾರಿ ರೈತರು ಯೋಚನೆ ಮಾಡಬೇಕು. ನಿಜ ನಿಜ. ಅವಶ್ಯಕತೆ ಇಲ್ಲದ ಕೆಲಸಗಳನ್ನ ನಿಲ್ಲಿಸ್ತಾ ಹೋದ್ರೆ ತುಂಬಾ ಖರ್ಚುಗಳು ಉಳಿಯುತ್ತೆ ಸರ್. ನಿಜ. ತಮ್ದು ವಯಸ್ಸೆಷ್ಟು ಶಂಕರಪ್ಪನವ್ರೆ? ಸರ್, ನನಗೆ ಈಗ 63 ವರ್ಷ ಸರ್. ಮನೆಯಲ್ಲಿ ಯಾರ್ಯಾರು ಇದ್ದೀರಿ? ನಾವು ನಮ್ಮ ಮನೆಯವರು ಇಬ್ಬರು ಇದೀವಿ, ಮಕ್ಕಳು ಮದುವೆ ಆಗಿದ್ದಾರೆ, ಬೇರೆ ಬೇರೆ ಕಡೆ ಇದ್ದಾರೆ. ಎಷ್ಟು ಜನ ಮಕ್ಕಳು ತಮಗೆ? 3 ಜನ ಸರ್. 3 ಮಕ್ಕಳು ಮದುವೆ ಮಾಡ್ಲಿಕ್ಕೆ ಮತ್ತೆ ನಿಮ್ ಮನೆ ಜನವನ್ನ ಸುರಕ್ಷಿತವಾಗಿ ಇಡ್ಲಿಕ್ಕೆ ಈ ಕೃಷಿನೇ ಕಾರಣ ಅಂತ ಹೇಳ್ತೀರಾ ಅಥವಾ ಏನಾದ್ರೂ ಉದ್ಯೋಗ ಮಾಡಿ ಅಲ್ಲಿ ಏನಾದ್ರೂ ದುಡಿದಿದ್ದೀರಾ? ಇಲ್ಲ ಸರ್, ಪ್ರಾರಂಭದಲ್ಲಿ ನಾನು ಕೃಷಿಗೆ ಆಸೆ ಪಟ್ಟು ಬಂದಿದ್ದಿಲ್ಲ ಪ್ರಾಮಾಣಿಕವಾಗಿ. ತಂದೆ ಅವರ ಒತ್ತಡಕ್ಕೆ ಕೃಷಿಗೆ ಬಂದದ್ದು. ಯಾವುದೋ ಕಾರಣಕ್ಕೆ ಯಾವ್ದೋ ಒಂದಕ್ಕೆ ಹೋದ್ರೆ ಅದರಲ್ಲಿ ನೈಪುಣ್ಯತೆ ಪಡಿಬೇಕು ಅನ್ನೋ ಅಂತದ್ದು ನನ್ನ ಅಪೇಕ್ಷೆ. ನಂತರದ ದಿನಗಳಲ್ಲಿ ಕೃಷಿಯಲ್ಲಿ ಏನು ಸಾಧನೆ ಮಾಡಬೇಕು, ಹೊಸ ಹೊಸ ಆವಿಷ್ಕಾರಗಳನ್ನು ಹುಡುಕಬೇಕು ಅನ್ನೋದು ತುಡಿತ. ಅದು ಖರ್ಚಿಲ್ದೆ ಸಾಲ ಮಾಡಿ ಮಾಡ ಅಂತದ್ದಲ್ಲ. ಆ ದಿಕ್ಕಿನಲ್ಲಿ ನಮ್ಮ ಪ್ರಯತ್ನ, ಮಕ್ಕಳ ವಿದ್ಯಾಭ್ಯಾಸಕ್ಕೂ ಯಾವ್ದೇ ಸಮಸ್ಯೆ ಆಗ್ಲಿಲ್ಲ, ಮದುವೆಗಳಿಗೂ ಯಾವ್ದೇ ಸಮಸ್ಯೆ ಆಗ್ಲಿಲ್ಲ, ಮಕ್ಕಳ ಎಜುಕೇಶನ್ ಅಂತೂ ಚೆನ್ನಾಗೆ ಆಯ್ತು ಅಂತ. ನಾವು ಮಕ್ಕಳನ್ನ ಓದಿಸ್ತೀವಿ ಅಂತ ಹೇಳೋದಕ್ಕಿಂತ ಅವರು ಒಳ್ಳೆ ಮಕ್ಕಳಾಗ್ಬೇಕು. ನಾವು ಓದ್ಸೋದ್ ದೊಡ್ಡ ವಿಷಯ, ನಾವು ಖರ್ಚುಗಳನ್ನ ಕೊಡ್ಬೋದು, ಅವ್ರು ತಲೆ ತುಂಬಕಾಗಲ್ಲ. ನಾವು ಖರ್ಚುಗಳನ್ನ ನೋಡ್ಕೋಬಹುದು ಅಷ್ಟೇ ನಾವು ಪೋಷಕರಾಗಿ. ಆ ದಿಕ್ಕಿನಲ್ಲಿ ನಾನು ತುಂಬಾ ನೆಮ್ಮದಿ ಪುಣ್ಯ ಮಾಡಿದ್ದೆ ಅಂತ ಅನ್ಸುತ್ತೆ. ಕೃಷಿಯಲ್ಲಿ ನಿಮ್ಮ ಮನೆತನ ಬೆಳವಣಿಗೆ ಆಗಿದೆ, ಆರ್ಥಿಕ ಪರಿಸ್ಥಿತಿನೂ ಚೆನ್ನಾಗಿಟ್ಕೊಂಡಿದ್ದೀರಲ್ವಾ? ಆರ್ಥಿಕ ಪರಿಸ್ಥಿತಿ ತುಂಬಾ ಚೆನ್ನಾಗಿದೆ ಅಂತ ಎಷ್ಟು ಅಭಿಮಾನದಿಂದ ಹೇಳ್ತದ್ರಿ. ತುಂಬಾ ಜನ ಬರೀ ಸಾಲದ ಬಗ್ಗೆ ಹೇಳ್ತಾರೆ, ಅಷ್ಟು ಸಾಲ ಇದೆ, ಇಷ್ಟು ಸಮಸ್ಯೆ ಇದೆ, ಆಳು ಕಾಳಿನ ಸಮಸ್ಯೆ ಅದು ಇದಂತ ಏನ್ ಕೇಳ್ಬಿಟ್ರೆ ಅಲ್ಲಿ ಇರಕ್ಕೂ ಆಗುದಿಲ್ಲ. ಖಂಡಿತ, ಆ ಸಮಸ್ಯೆಗಳನ್ನು ಹೇಳ್ತಾನೆ, ಸಮಸ್ಯೆಗಳ ಬಗ್ಗೆ ಮಾತಾಡ್ತಾನೆ. ಇವತ್ತಿನ ಯುವ ಸಮೂಹ ಕೃಷಿಯಿಂದ ದೂರ ಉಳಿತಾ ಇದೆ. ಹೌದು, ಅದರಲ್ಲಿ ಮೂಲ ರೈತಂದೇ ತಪ್ಪಿರೋದು. ಹೌದು, ತಂದೆ ತಾಯಿಗಳು ಹಾಗೆ ಬೆಳೆಸ್ತಿದ್ದಾರೆ ಮಕ್ಕಳನ್ನ. ಹೌದು, ನಾನು ಸೇರಿದಂಗೆ. ಯಾಕೆ ಅಂತ ಅಂದ್ರೆ ನಾವು ಕೃಷಿನಲ್ಲಿ ಏನ್ ಲಾಭ ಇದೆ ಅಂತ ನಮ್ಮ ಮಕ್ಕಳಿಗೆ ಹೇಳಲಿಲ್ಲ. ನಮ್ಮ ಕೃಷಿ ನೋವುಗಳನ್ನ ಅಷ್ಟೇ ಹೇಳ್ಕೊಂಡ್ವಿ. ನಿಜ, ಎಲ್ಲ ರಂಗದಲ್ಲಿ ಕೂಡ ಕಷ್ಟ ಸುಖ ಎರಡೂ ಇದೆ. ಹೌದು, ನಿಜ. ನಮ್ಮ ಮಕ್ಕಳ ಈಗ ವರ್ಕ್ ಫ್ರಮ್ ಹೋಮ್ ಮಾಡೋದನ್ನ ನೋಡಿದ್ರೆ ಅವರು ಹಣ ಗಳಿಸ್ತಾರೆ, ಹೌದು, ತುಂಬಾ ಬೇಗ ಕಣ್ ಕಳ್ಕಂತಾರೆ, ಆರೋಗ್ಯ ಕಳ್ಕಂತಾರೆ. ಆರೋಗ್ಯ ಇಲ್ಲದ ಜೀವನ ಬೇಕಾ ಅನ್ಸುತ್ತೆ ಸರ್. ದುಡ್ಡೆಲ್ಲ ಮತ್ತೆ ಎಲ್ಲೆಲ್ಲ ಹೋಗುತ್ತೆ. ಅಲ್ಲ, ದುಡ್ಡನಿಂದ ಆರೋಗ್ಯವನ್ನ ಕೊಂಡ್ಕೊಳಕಾಗಲ್ಲ, ಸಾಧ್ಯನೇ ಇಲ್ಲ. ನಿಜ, ನಾವು ಒಂದಷ್ಟು ಗೊತ್ತಿಲ್ಲದ ದಿನಗಳು ಅಂತ ದುಡ್ಡು ಕೊಟ್ರೆ ಇವತ್ತಿನ ವಿಜ್ಞಾನದಲ್ಲಿ ಏನ್ ಬೇಕಾದ್ರೂ ಮಾಡಬಹುದು ಅಂತ. ನಾವು ಹಣದಿಂದ ಆರೋಗ್ಯ ಕೊಂಡ್ಕಂತೀವಿ ಅನ್ನೋದು ನೂರಕ್ಕೆ ನೂರು ಸುಳ್ಳು. ಹೌದು, ದುಡ್ಡಿದ್ದವ್ರೆ ಅಧಿಕಾರ ಇದ್ದವ್ರೆ ಸುಖವಾಗಿರ್ತಾರೆ ಅನ್ನೋದು ತುಂಬಾ ಸಂದರ್ಭಗಳಲ್ಲಿ ಸೂಕ್ತವಾದ ವಿಚಾರನೇ ಅಲ್ಲ. ಖಂಡಿತ ಅಲ್ಲ, ನಾನು ಹೇಳ್ತೀನಿ ಈ ದೇಶದಲ್ಲಿ ಸ್ವತಂತ್ರ ಇರೋದು ರೈತನಿಗೆ ಮಾತ್ರ ಅಂತ. ಮತ್ತೆ ಸುಖ ಇರೋದು ರೈತನಲ್ಲೇ. ರೈತ ಸುಖವನ್ನ ಹೊರಗಡೆ ಹುಡುಕ್ತಾ ಇರೋದು ಅದು ತಪ್ಪಾಗ್ತದೆ. ನಿಜ, ಸುಖ ಇರೋದು ನಮ್ಮ ಮನಸ್ಸಿನಲ್ಲಿ, ನಮ್ಮ ಕಾಯಕದಲ್ಲಿ. ನಿಜ ನಿಜ. ಒಂದು 10 ಎಕರೆ ಜಮೀನ್ ಐತೆ ಅಥವಾ 5 ಎಕರೆ ಜಮೀನ್ ಐತೆ, ನನಗೆ ಸಾಕಾಗುವಷ್ಟು ಹಣ ಬರುತ್ತೆ ಅಂತ ನಮ್ಮ ಕೃಷಿಯನ್ನು ಪ್ರೀತಿಸ್ದಲೆ, ನಮ್ಮ ವೃತ್ತಿಯನ್ನು ಪ್ರೀತಿಸ್ದಲೆ, ನಾವು ಕೈಮುಟ್ಟಿ ಮಾಡದೆ ಕೃಷಿ ಮಾಡಿದ್ರೆ ಅದು ನಿಜವಾದ ರೈತ, ನಿಜವಾದ ಕೃಷಿ ಅಂತ ನನಗನ್ಸಲ್ಲ. ನಿಜ, ನಾವು ಗಿಡವನ್ನ ಪ್ರೀತಿಸುವಂತದ್ದು, ನಾವೊಂದು ಭೂಮಿಯನ್ನ ಪ್ರೀತಿಸುವಂತದ್ದು ಹೆಚ್ಚು ನೆಮ್ಮದಿ, ಸುಖ, ಶಾಂತಿ, ಆರೋಗ್ಯ ಸಮೇತ ಕೊಡುತ್ತೆ ಸರ್. ಹೌದು, ತಾವು ಹೇಳ್ತಾ ಇದ್ರಿ 30 ವರ್ಷಗಳಿಂದ ಸತತವಾಗಿ ರಾಸಾಯನಿಕ ಇಲ್ದಲ್ಲನೆ ಮಳೆ ನೀರನ್ನ ಸಂರಕ್ಷಣೆ ಮಾಡಿಕೊಂಡು ಆಳು ಕಾಳುಗಳನ್ನ ಅವಲಂಬನೆ ಮಾಡದಲ್ಲನೆ ಬೆಳೀತಾ ಬಂದಿದ್ದೀರಿ, ತೋಟನೂ ಚೆನ್ನಾಗಿ ಇಟ್ಕೊಂಡಿದ್ದೀರಿ. ಖಂಡಿತ. ಮತ್ತೆ ಏನೆಲ್ಲ ಆಸೆಗಳಿದಾವೆ, ಏನೇನೋ ಮಾಡ್ಬೇಕಂತ, ಆದ್ರೆ ಆ ಹುಚ್ಚು ಆಸೆಗಳಿಗೆ ಹೆಚ್ಚು ಆದ್ಯತೆ ಕೊಡಬಾರ್ದು. ಆಸೆಗಳು ಇರ್ಬೇಕು, ಮಿತಿಗೆ ಒಳಪಟ್ಟಿರ್ಬೇಕು, ದುರಾಸೆ ಆಗಬಾರ್ದು. ಆಸೆಗಳು ಬೇಡ ಅಂತಲ್ಲ, ಆಸೆಗಳು ಇಲ್ದೆ ಇರೋನ ಅವನೇನು ಸಾಧನೆ ಮಾಡಲ್ಲ, ಸಮಿತವಾಗಿರ್ಬೇಕು. ಹೌದು, ನಮ್ಮ ಕೈಗೆ ಎಟಕ ಅಂತದ್ ಎಟಕ್ಸಿದ್ರೆ ಏನು ಸಮಸ್ಯೆ ಇಲ್ಲ. ಆಸೆ ಅನ್ನೋದೊಂದು, ಛಲ ಅನ್ನೋದು ಇನ್ನೊಂದ್ ಇದ್ಬಿಟ್ರೆ ಅದು ಆಸೆಗಳು ನಾವು ಅಂದ್ಕೊಂಡದಕ್ಕಿಂತ ಬಹುಬೇಗ ಬಂದ್ಬಿಡ್ತವೆ, ಅಥವಾ ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತ ಏನೆಲ್ಲ ಫಲ ಸಿಕ್ಕಿದೆ. ಖಂಡಿತ ಸಾಧ್ಯ. ಇನ್ನೊಂದು ನಮ್ಮಲ್ಲಿ ಆಗ್ತಾ ಇರೋ ಸಮಸ್ಯೆ ಏನು ರೈತ ಸಮೂಹದಲ್ಲಿ ಅಂತ ಅಂದ್ರೆ, ಈ ವರ್ಷ ಈ ಬೆಲೆ ಇದೆ, ಈ ವರ್ಷ ನಮ್ದು ಇಷ್ಟು ಉತ್ಪಾದನೆ ಆಗುತ್ತೆ, ಇಷ್ಟು ಹಣ ಬರುತ್ತೆ, ಈ ಭವಿಷ್ಯದ ಬಡ್ಜೆಟ್ ಅನ್ನ ನೋಡಿ ಇವತ್ತೇ ನಾವು ವ್ಯವಹಾರ ಮಾಡೋದಿದೆಯಲ್ಲ, ಇದು ರೈತನ ಅವನತಿಯ ಇನ್ನೊಂದು ಮೂಲ. ನಿಜ ನಿಜ ನಿಜ. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪಡೆದುಕೊಂಡ ಮರು ದಿನ ಅಂದ್ರೆ 2ನೇ ತಾರೀಕು ತಮ್ಮ ಜೊತೆ ಮಾತಾಡುವಾಗ, ಎಲ್ಲಿದ್ರಿ ಶಂಕರಣ್ಣ ಅವರೇ ಅಂತಂದ್ರೆ, ಕೊಟ್ಟಿಗೆಯಲ್ಲಿ ಸಗಣಿ ತೆಗಿತಾ ಇದ್ದೀನಿ ಅಂತ ಹೇಳ್ತಾ ಇದ್ರಿ. ಖಂಡಿತ ಸರ್, ಇದೇ ಕಾಯಕ. ಹೌದು ಸರ್, ನನಗೆ ಗೊತ್ತಿರಲಿಲ್ಲ, ಸಾಯಂಕಾಲ 4 ಗಂಟೆಗೆ ನನಗೆ ಫೋನ್ ಬಂದಿದ್ದು. ಬಾಳೆಗೊನೆ ಅನ್ನೋ ಇದು ತೋಟದಲ್ಲಿ ಹಾಕಿದ್ದೀನಿ, ಒಂದಷ್ಟು ಕಾರಿಗೆ ಇಟ್ಟಿದ್ದೀನಿ, ಬೆಂಗಳೂರಿಗೆ ಹೋಗಕ್ ಕಾರ್ ಇಲ್ಲ, ದನಗಳಿಗೆ ಮೇವು ತಂದಾಕಿಲ್ಲ, ಆ ಎಲ್ಲವನ್ನು ಮುಗಿಸಿ ಹೋಗೋದ್ರಲ್ಲಿ ಕಾಯಕ ಮಾಡದೆ ಊಟ ಮಾಡೋದು ರೈತನಿಗೆ ತುಂಬಾ ಒಳ್ಳೇದಲ್ಲ. ಒಂದು ಮಾನಸಿಕ ನೆಮ್ಮದಿ ಸಿಗಲ್ಲ, ಎರಡನೇದು ಸಾಮಾಜಿಕ ಬದ್ಧತೆ ಇರಲ್ಲ, ಹೌದು, ಮೂರನೇದು ಆರ್ಥಿಕವಾಗಿ ನಷ್ಟ. ನಿಜ ನಿಜ. ಈ ಪ್ರಶಸ್ತಿಗಳು, ಪುರಸ್ಕಾರಗಳು, ಗೌರವಗಳು ನಮ್ಮ ಕಾಯಕದಿಂದ ಬಂದೇ ಬರ್ತವೆ. ಅವನ್ನ ನಾವು ಕಾದ್ಕಂತ ಕೂತ್ಕೊಳ್ಳೋದ್ಕಿಂತ ನಮ್ಮ ಕೆಲಸದಲ್ಲಿ ಆತ್ಮತೃಪ್ತಿ ಮತ್ತು ಬೆಳವಣಿಗೆ, ಅರ್ಥಪೂರ್ಣವಾದ ಒಂದು ವಿಚಾರಗಳಲ್ಲಿ ನಾವು ಸಾಗೋದಿದೆಯಲ್ಲ, ಅದೇ ದೊಡ್ಡ ಗೌರವ. ಹೌದು, ಆದ್ರೆ ನಮ್ಗೆ ಆ ನಿರೀಕ್ಷೆಗಳೇ ಇರಬಾರ್ದು. ಯಾಕೆ ಅಂತ ಅಂದ್ರೆ ನನ್ನ ಜೀವಮಾನದಲ್ಲಿ ಯಾವುದೇ ಒಂದು ಪ್ರಶಸ್ತಿಗೆ ನಾನು ಅರ್ಜಿ ಹಾಕಿಲ್ಲ. ರಾಜ್ಯೋತ್ಸವ ಪ್ರಶಸ್ತಿ ಸಮೇತ ನಾನು ಯಾವುದಕ್ಕೂ ಎಂದು ಒಂದು ಅರ್ಜಿ ಹಾಕಿಲ್ಲ. ನಾನು ಸಾಧನೆ ಮಾಡಿದೀನಿ ಅಂತ ನಾನು ಹೇಳ್ಕೊಳ್ಳೋದಕ್ಕೂ ಒಬ್ಬ ರೈತ ಇವ್ರು ಪರವಾಗಿಲ್ಲಪ್ಪ ಇವ್ರೇನೋ ಮಾಡ್ತಾರೆ ಅನ್ನೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ನಿಜ ನಿಜ ಮಾಡ್ತಕ್ಕ ಸ್ಥೈರ್ಯ ಕೊಡಲ್ಲ, ದುಡ್ಡಿಗಾಗಿ ಮಾಡೋ ಅಂತದ್ದು ಹೆಸರಿಗಾಗಿ ಮಾಡೋ ಅಂತದ್ದು ಆಗುತ್ತೆ. ಹೌದು, ನಮ್ಮ ನೆಮ್ಮದಿ, ನಮ್ಮ ಆರೋಗ್ಯ, ನಮ್ಮ ಸಾಂಸಾರಿಕ ಜೀವನ ಎಲ್ಲವನ್ನು ತೃಪ್ತಿ ಪಡಿಸಿದ್ರೆ ಹೌದು ಈ ಪ್ರಶಸ್ತಿಗಳು ಬೇಡ ಅಂತ ನಾನೇನು ವಾದ ಮಾಡ್ತಿಲ್ಲ. ಪ್ರಶಸ್ತಿಗಳು ಹಿಂದೆ ಹೋಗ್ಬಾರ್ದು ಅನ್ನೋದು. ಹೌದು, ನಿಜ. ಹಸಿ ಕಾಯಿನ ಮಾರಾಟ ಮಾಡ್ತೀರಾ, ಕೊಬ್ಬರಿ ಮಾಡಿ ಮಾರಾಟ ಮಾಡ್ತೀರಾ? ತೆಂಗಿನ ನಮ್ಮ ಭಾಗದಲ್ಲಿ ಹೆಚ್ಚು ಕೊಬ್ಬರಿ ಮಾಡೋ ಅಂತದ್ದೇ ಇರೋದು ಕಾಯಿ ಮಾರಾಟ. ನಾವಂತೂ ಕಳೆದ 30 ವರ್ಷಗಳಿಂದ ಕಾಯಿ ಮಾರಾಟ ಮಾಡಿದ್ದಿಲ್ಲ. ಕೊಬ್ಬರಿ ಪ್ರದೇಶ ನಮ್ದು. ಈ ಸಾರಿ ಒಳ್ಳೆ ಬೆಲೆ ಅಲ್ವಾ? ಒಳ್ಳೆ ಬೆಲೆ ಇದೆ ಸರ್, ಅಡಿಕೆನು ಬೆಲೆ ಇದೆ, ತೆಂಗು ಬೆಲೆ ಇದೆ. ಅಡಿಕೆಯನ್ನು ಬೇಯಿಸಿ ಮಾರಾಟ ಮಾಡ್ತೀರಾ, ಹಸಿನ ಕೊಡ್ತೀರಾ? ಇಲ್ಲ ಸರ್, ನಮ್ಮಲ್ಲಿ ಯಾರು ಕೆಲಸ ಮಾಡದೆ ಇರೋದ್ರಿಂದ ತೂಕದ ಲೆಕ್ಕದಲ್ಲಿ ಕೊಡ್ತೀನಿ ಅಡಿಕೆಯನ್ನ. ಕಿತ್ಕೊಂತಾರೆ, ತೂಕ ಮಾಡ್ಕೊಂಡ್ ತಗೊಂಡೋಗ್ತಾರೆ. ತೆಂಗನ್ನ ನಾವು ಕೀಳಲ್ಲ, ಈಗ 8 ವರ್ಷ ಆಯ್ತು, ಬಿದ್ದದ್ದನ್ನ ಆರಿಸ್ಕೊಂತೀವಿ. ಮುಂಚೆ ಕೀಳ್ತಾ ಇದ್ವಿ, ಮರಗಳ ಎತ್ತರ ಜಾಸ್ತಿ ಆಯ್ತು. ಅದಕ್ಕಿಂತ ಮುಖ್ಯ ಏನಂತ ಅಂದ್ರೆ ನಮ್ಮಲ್ಲಿ ಮಿಶ್ರ ಬೆಳೆ ತಿರುಗಾಡಕ್ ಜಾಗ ಇಲ್ಲದೆ ಇರೋದ್ರಿಂದ ಒಂದು ರೋಟಿಯನ್ನ ತಗೊಂಡೋಗೋದು ಮರದಿಂದ ಮರಕ್ಕೆ ತುಂಬಾ ಕಷ್ಟ. ಹಾಗಾಗಿ ನಾನು 8 ವರ್ಷಗಳಿಂದ ಕಾಯಿ ಕೀಳ್ಸೋದೇ ಇಲ್ಲ. ಬೀಳುತ್ತೆ, ಬಿದ್ದದ್ದನ್ನೇ ಆರ್ಸಾಕಂತೀನಿ. ಎಲ್ಲದು ಚೆನ್ನಾಗಿರುತ್ತೆ ಬಿದ್ದ. ನಾನೇ ಆರ್ಸಾಕೋಣದ್ರಿಂದ ನೀರ್ ಇಲ್ಲದೊಂದ್ ಕಡೆ ಇರೋದೊಂದ್ ಕಡೆ ಸಪರೇಟ್ ಮಾಡ್ಬಿಡ್ತೀನಿ. ಹಾಗಾಗಿ ಏನು ಸಮಸ್ಯೆ ಇಲ್ಲ. ಮತ್ತೆ ಕೊಬ್ಬರಿನೂ ಚೆನ್ನಾಗಿ ಬರುತ್ತಲ್ವಾ? ಬಿದ್ದಲ್ಲ ಸರ್, ಹಣ್ಣಾಗಿ ಬೀಳುತ್ತೆ. ಹೌದು, 1,000 ಕಾಯಿಗೆ ಎಷ್ಟು ನಿಮ್ಮಲ್ಲಿ ಒಣ ಕೊಬ್ಬರಿ ಸಿಗುತ್ತೆ? ಸರಾಸರಿ 150 ಕೆಜಿ ಬರುತ್ತೆ. 80 ಬಂದಿದ್ದು ಇದೆ, 140 ಬಂದಿದ್ದು ಇದೆ. ಸರಾಸರಿ 150, 1.5 ಕ್ವಿಂಟಲ್ ಬರುತ್ತೆ. ಪುಟ್ಟಬಾಳೆ ಹೇಗೆ ಮಾರಾಟ? ಪುಟ್ಟಬಾಳೆ ನಾವು ಒಂದಷ್ಟು ಮೇಳ ಮಾಡ್ತಿದ್ವಿ, ಒಂದು 7 ವರ್ಷ ಮೇಳದಲ್ಲಿ ಬೆಂಗಳೂರಿನಲ್ಲಿ ಮಾರಾಟ ಮಾಡ್ತಿದ್ದೆ ಹಣ್ಣು ಮಾಡಿ. ಕರೋನಾ ಬಂದ್ಮೇಲೆ ಆ ಮೇಳಗಳು ನಿಂತೋಗಿದೆ. ಮಾರುಕಟ್ಟೆ ಸಮಸ್ಯೆ ಇಲ್ಲ, ಬೆಲೆಗಳನ್ನ ಮಿಡುತ್ತಲಿಲ್ಲ. ಸಮಯ ಖರ್ಚಿನಲ್ಲಿ ಖರ್ಚಿಲ್ದಲೆ ಮಾಡಿದ್ರೆ ಬಂದಿದ್ದೆಲ್ಲ ಲಾಭನೇ. ದನಕರುಗಳಿಗೂ ಬಾಳೆ ದಿಂಡು, ಬಾಳೆ ಎಲೆ ಅಥವಾ ಬಾಳೆ ಹೂವು, ಬಾಳೆ ಹಣ್ಣು ನಮಗೆ ಬೇಕಾಗದೇ ಇಲ್ಲ ಸರ್. ಕಡಿಮೆ ದನಗಳಿದ್ದು ಹೆಚ್ಚು ಗಿಡಗಳಿರೋದ್ರಿಂದ ನಮ್ಗೆ ಅದ್ ಬೇಕೇ ಇಲ್ಲ. ಈಗ ನೀವು ಹಸುಗಳನ್ನ ಹಾಗೆ ಬಿಟ್ಟು ಮೇಯಿಸ್ತೀರಾ ಅಥವಾ ಅಲ್ಲೆಲ್ಲ ಕಟ್ಟಿ ಮೇಯಿಸ್ತೀರಾ? ಎರಡೂ ಪದ್ಧತಿ ಇದೆ. ಕೆಲವು ಗಿಡಗಳಿಲ್ಲದ ಕಡೆನಲ್ಲಿ ನಮಗೆ ಕೃಷಿ ಕೆಲಸಗಳಿದ್ದಂತ ಸಂದರ್ಭದಲ್ಲಿ ಕಟ್ಟಾಕಿ ಮೇಯಿಸ್ತೀವಿ. ಒಂದು 4 ಎಕರೆ ಜಾಗದಲ್ಲಿ ಫೆನ್ಸ್ ಮಾಡಿದೀವಿ, ಕೆಲ್ಸಗಳಿದ್ದಾಗ ಅದ್ರೊಳಗೆ ಬಿಟ್ಬಿಡ್ತೀವಿ. ಹಸು ಮೇಯಿಸ್ಲಿಕ್ಕೆ ಏನು ಪ್ರತ್ಯೇಕ ಜನ ಬೇಕಾಗಿಲ್ಲ, ಮತ್ತಿನ್ನು ಅನೇಕ ವಿಚಾರಗಳಿಗೆ ಆಳು ಕಾಳುಗಳಂತ ಬೇಕಾಗಿಲ್ಲ. ನಿಸರ್ಗನೇ ಎಷ್ಟೋ ಕೆಲಸಗಳನ್ನು ನೋಡ್ಕೊಂಡ್ಬಿಡುತ್ತೆ. ಮೂರನೇದ ಏನಂತ ಅಂದ್ರೆ ಕೃಷಿ ಎಲ್ಲಿದ್ಯೋ ಅಲ್ಲಿ ವಾಸದ ಮನೆ ಇದ್ರೆ ಇನ್ನ ತುಂಬಾ ಅನುಕೂಲ. ತೋಟದಲ್ಲೇ ಮನೆ ಮಾಡ್ಕೊಂಡಿದ್ರ? ಹೌದು. ಎಷ್ಟು ವರ್ಷ ಆಯ್ತು ಅಲ್ಲಿ ಮನೆ ಕಟ್ಟಿಸಿ? ಮನೆ ಕಟ್ಟಿ 30 ವರ್ಷದಿಂದನೇ ನಾವ್ ಇಲ್ಲಿಗೆ ಬಂದದ್ದು. ಒಳ್ಳೆ ಮನೆ ಕಟ್ಟಿಕೊಂಡು ಇಲ್ಲಿಗೆ 22 ವರ್ಷ. ಚಿಕ್ಕ ಮನೆಯಲ್ಲಿದ್ವಿ, ನಂತರ ಆರ್ಥಿಕವಾಗಿ ಸಬಲರಾದ್ವಿ. ಅವಾಗ 3 ಮನೆ ಕಟ್ಟಿಕೊಂಡು ಚೆನ್ನಾಗಿದ್ವಿ ಸರ್. ಏನ್ ಓದಿದ್ದು ತಾವು ಶಂಕರಪ್ಪನವ್ರೆ? ಸರ್, ಒತ್ತಡಕ್ಕೆ ಸಿಕ್ಕಿ 9th class ಪಾಸ್ ಆಯ್ತು, SSLC ಹೋಗ್ಲಿಲ್ಲ ಸರ್. ಪ್ರಾರಂಭದಲ್ಲಿ ವಿದ್ಯೆ ಸಾಲದು ಅಂತ ಅನ್ಸಿದ್ದೌದು. ಈಗ ವಿದ್ಯೆ ಇದ್ದವ್ರ ಏನ್ ಮಾಡ್ಯಾರೆ ಅಂತ ನೋಡಿದ್ರೆ ನಮ್ದು ಏನು ದೊಡ್ಡಲ್ಲ. ನಿಜ ನಿಜ, ತುಂಬಾ ವಿದ್ಯಾವಂತರು ಏನು ಸಾಧನೆ ಮಾಡಿಲ್ದಾರ ತುಂಬಾ ಜನ. ಅಷ್ಟೊಂದು ಸಮಯವನ್ನ ಸುಮ್ ಸುಮ್ನೆ ಹಾಳು ಮಾಡಿದ್ರಲ್ಲ ಅನ್ನೋ ತರ. ನಿಜ ನಿಜ ನಿಜ, ಸಮಾಜ ಮುಖಿ ನೋಡಿದ್ರೆ ಇಲ್ಲಿದ್ರು ಏನು ಸಮಸ್ಯೆ ಇಲ್ಲ ಅಂತ. ಹೌದು, ಈ ಭೂಮಿಗೆ ತುಂಬಾ ವಿದ್ಯೆ ಬೇಕಾಗಿಲ್ಲ, ಜಾಣತನ ಬೇಕು, ಶಕ್ತಿ ಬೇಕು, ಮತ್ತೆ ಕಾಳಜಿ ಇದ್ರೆ ಭೂಮಿ ಚೆನ್ನಾಗಿ ಒಲಿತದೆ. ಪ್ರಕೃತಿಗೆ ಸಹಕಾರ ಕೊಟ್ರೆ ಪ್ರಕೃತಿ ನಮಗೆ ಸಹಕಾರ ಕೊಡುತ್ತೆ. ಹೌದು ಹೌದು, ನಾನು ಮೊದಲೇ ಹೇಳಿದೆ, ಬೇಕಿಲ್ಲದ ಕೆಲಸಗಳನ್ನ ಮೊದಲು ನಿಲ್ಲಿಸಬೇಕು ಅಂತ. ಒಂದು ಭೂಮಿ ದೃಷ್ಟಿಯಿಂದ, ಪ್ರಕೃತಿಯ ದೃಷ್ಟಿಯಿಂದ, ಎರಡನೇದು ಆರ್ಥಿಕ ದೃಷ್ಟಿಯಿಂದ. ಬೇಕಿಲ್ಲದ ಕೆಲಸಗಳನ್ನ ನಾವು ಕೃಷಿನಲ್ಲಿ ಜಾಸ್ತಿ ಮಾಡಿ ಒಂದ್ ಕಡೆ ನೋವಿ ಸಿಗಾಕಂತ ಇದೀವಿ. ಒಂದ್ ಸಣ್ಣ ಉದಾಹರಣೆ ಅಂತ ಅಂದ್ರೆ, ಕೃಷಿ ಹೊಲವನ್ನ ಉಳುಮೆ ಮಾಡ್ತಿದ್ವು ನಾವು, ಆವಾಗಲೇ ಬದಲಾವಣೆ ಬಯಸಿದ್ವು. ಈಗ 3-4 ಸಾರಿ ಉಳುಮೆ ಮಾಡೋ ಅಂತ ಪದ್ಧತಿ ನಮ್ಮಲ್ಲಿತ್ತು. ನಾವು ವ್ಯವಸಾಯಕ್ಕೆ ಬಂದ ನಂತರ ಏನ್ ಮಾಡಿದ್ವಿ ಅಂದ್ರೆ, ಎಗ್ಗುಂಟೆ 2 ತಾಳ್ನಲ್ಲಿ ಒಂದ್ಸಾರಿ ಬೀಳು ಹೊಡೆಯೋದು ಮಳೆ ಬಂದಾಗ. ಅದು 2ನೇ ಸಾರಿ ಮಳೆ ಬಂದಾಗ ಆಳವಾಗಿ ನೆಲ್ಕಣತ್ತೆ. ಒಂದೇ ಸಾರಿ ನೇಗಿಲಿನಿಂದ ಹೊಡೆಯೋದು, ಎತ್ತಿಂದ ಹೇಳ್ತಿರೋದು ನಾನು, ಟ್ರ್ಯಾಕ್ಟರ್ ಕಾಲ ಅಲ್ಲ. ಮತ್ತೆ ಸಾಲ ಹೊಡೆಯೋದು, ಒಂದೇ ಸಾಲ ಉಳುಮೆ ಮಾಡ್ತಿದ್ದು, ಸಾಲ ಬಿತ್ತನೆ ಮಾಡ್ತಿದ್ದು, ಸಾಲಿನ ಮಧ್ಯೆ ಕುಂಟೆ ಹಾಯಿಸಿ ಕಳೆ ಕೀಳಿಸ್ತಿರ್ಲಿಲ್ಲ. ಸಾಕಷ್ಟು ಬದಲಾವಣೆಗಳನ್ನ ಆಯಾ ಪ್ರದೇಶದಲ್ಲಿ ಮಾಡ್ಕೋಬಹುದು. ಹೌದು, ಇತ್ತೀಚೆಗೆ ನನಗೆ ಭಯ ಉತ್ಸಾಹ ಅಂತದ್ದೇನಂತ ಅಂದ್ರೆ ರಾಸಾಯನಿಕ ಗೊಬ್ಬರಗಳಿಗಿಂತ ಕಳೆನಾಶಕಗಳು ಪ್ರಕೃತಿ ಮೇಲೆ ತುಂಬಾ ಹಾನಿ ಆಗ್ತಾ ಇದೆ. ಎಲ್ಲ ಸಸ್ಯವನ್ನು ಕೊಲ್ತಾ ಇದೆ, ನಮ್ಗೇನ್ ಬೇಕೋ ಒಂದ್ ಬೆಳೆ ಉಳಿಸ್ಕೊಂಡು ನಿಜ ಎಲ್ಲವನ್ನು ಕೊಲ್ತಾ ಹೋಗ್ತಾ ಇದೀವಿ, ಪ್ರಕೃತಿಯನ್ನ ಹಾಳು ಮಾಡ್ತಾ ಇದೀವಿ. ಇದು ನಮ್ಮನ್ನು ಹಾಳು ಮಾಡೋದಕ್ಕೆ ವ್ಯವಸ್ಥೆ ಮಾಡುತ್ತೆ ಪ್ರಕೃತಿ, ತುಂಬಾ ಕಾಲ ತಗೊಳಲ್ಲ ಅನ್ಕೊಂಡಿದೀನಿ ನಾನು. ಮನುಷ್ಯರು ಮನುಷ್ಯರೇ ಹೊಡೆದಾಡ್ತಾರೆ, ಇನ್ನು ಪ್ರಕೃತಿ ತನ್ನ ನೋವನ್ನ ಈ ರೀತಿಯಲ್ಲಿ ತೋರಿಸುತ್ತಲ್ವಾ? ಖಂಡಿತ ತೋರಿಸುತ್ತೆ ಸರ್, ಅದು ಯಾಂಗ್ ತೋರಿಸುತ್ತೆ ಅದನ್ನ ಯಾವ ವಿಜ್ಞಾನ ಕೂಡ ಇಮೇಜಿನ್ ಮಾಡ್ಕೊಳಕಾಗಲ್ಲ. ನಿಜ. ತಾವು ಮನೆ ಬಳಕೆಗೆ ಬೇಕಾಗಿರುವ ರಾಗಿ ಭತ್ತ ಕಾಳುಗಳು ಇದನ್ನೆಲ್ಲ ನಿಮ್ ತೋಟದಲ್ಲಿ ಬೆಳ್ಕೊಂತೀರಾ ಹೇಗೆ? ಇಲ್ಲ, ಸ್ವಲ್ಪ ಮಟ್ಟಿಗೆ ಬೆಳಕಂತ ಇದ್ವು, ಈಗೇನಾಯ್ತಂದ್ರೆ ಸುತ್ತ ತೋಟ ಆಗಿರೋದ್ರಿಂದ ಹಂದಿ ಮತ್ತೆ ನವಿಲುಗಳ ಕಾಟ ತುಂಬಾ ಜಾಸ್ತಿ ಆಗ್ಬಿಡ್ತು. ಓಹೋ. ಹಾಗಾಗಿ ನಮ್ಗೇನು ಸಿಕ್ತಿಲ್ಲ, ಹಂಗಾಗಿ ಆ ಭಾಗನು ಇವಾಗ ಒಂದಷ್ಟು ಬೇರೆ ಹಣ್ಣಿನ ಗಿಡಗಳನ್ನ ಹಾಕಿ ಅಡಿಕೆ ತೆಂಗಿಟ್ಟಿಲ್ಲ, ಆಹಾರ ಧಾನ್ಯಗಳನ್ನ ಬೆಳ್ಕೊಳೋದ್ ನಿಲ್ಸಿದೀನಿ ಸರ್. ಬೇರೆ ಬೇರೆ ರೈತರು ಹೆಚ್ಚಿನ ಪ್ರದೇಶದಲ್ಲಿ ಬೆಳೆಗಳಿದ್ದಾಗ ಹೆಚ್ಚು ಹಾನಿ ಕಾಣಿಸಲ್ಲ. ನಿಜ. ಸ್ವಲ್ಪ ಭಾಗದಲ್ಲಿ ಮಾಡಿದ್ರೆ ಆ ರೈತನಿಗೆ ಏನು ಸಿಗದೇ ಇಲ್ಲ, ಹಾಗಾಗಿ ಆಹಾರ ಧಾನ್ಯಗಳನ್ನ ಬೆಳೀತಾ ಇಲ್ಲ. ಹೌದು. ಮತ್ತೆ ನಿಮ್ದೇ ಆದ ಗೆಳೆಯರ ಬಳಗ ಇದೆ, ಅವ್ರಿಗೇನ ಕೊಡ್ತೀರಿ, ಅವರು ನಿಮ್ಗೇನ ಕೊಡ್ತಾರೆ, ಹೀಗೆ? ಹೌದು, ಆ ತರದ್ದಿದೆ. 8 ಎಕರೆ ತೋಟಕ್ಕೆ ವರ್ಷಕ್ಕೆ ಎಷ್ಟು ಖರ್ಚು ಬರ್ಬೋದು, ಆಳು ಕಾಳಿಂದಾಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ನೋಡೋದಾದ್ರೆ? ನನಗೆ ಸುಮಾರು ಒಂದು 30-40 ಸಾವಿರ ಖರ್ಚು ಬರ್ತಿತ್ತು, ಈಗ ಹೆಚ್ಚು ಕಮ್ಮಿ 1 ಲಕ್ಷದವರೆಗೆ ಖರ್ಚು ಬರುತ್ತೆ. ಆದಾಯ ಅನ್ಕೊಂಡು ಎಷ್ಟೋ ಜನ ಕೇಳೋದಿದೆ. ನಾನು ಅದ್ರ ವಿರೋಧಿ, ಯಾಕೆ ಅಂತ ಅಂದ್ರೆ ನಮ್ಮ ಉತ್ಪಾದನೆಯನ್ನ ಕೇಳಿದ್ರೆ ಒಬ್ಬ ರೈತ ಹೆಚ್ಚು ಕಡಿಮೆ ಹೇಳ್ಬೋದು. ಯಾಕೆ ಅಂದ್ರೆ ಬೆಲೆಗಳಿದೆಯಲ್ಲ. ಹೌದು, ಬೆಲೆ ಏರಿಳಿತದಿಂದ ತಕ್ಷಣ ಹೀಗೆ ಅಂತ ಹೇಳಕ್ ಆಗಲ್ಲ, ಆದ್ರೂ ಲಾಭದಲ್ಲಿ ಇದ್ದೀರಿ. ಸತ್ಯ ಆಗಲ್ಲ ಅದು. ಹೌದು, ಆದ್ರೂ ಲಾಭದಲ್ಲಿ ಇದ್ದೀರಿ. ಕೆಲವೊಂದ್ಸಾರಿ 1-2 ಲಕ್ಷದಿಂದ ಹಿಡಿದು 5-10 ಲಕ್ಷ ಯಾಕೆ ಇನ್ನೂ ಹೆಚ್ಚಿಗೆ ದುಡ್ಡು ಬರೋದಿದೆ, ಖರ್ಚು ಹಂಗ ಆಗ್ತಿರುತ್ತೆ ಬೇರೆ ಬೇರೆದಕ್ಕೆಲ್ಲ ಅಲ್ವಾ? ಒಟ್ಟಾರೆ ಎಷ್ಟು ದುಡ್ಡು ಮಾಡ್ತೀವಿ ಅನ್ನೋದಕ್ಕಿಂತ ಎಷ್ಟು ನೆಮ್ಮದಿಯಾಗಿದೀವಿ ಅನ್ನೋದು ಬಹಳ ಮುಖ್ಯ. ನೆಮ್ಮದಿಯಾಗಿದ್ದೀವಿ, ದುಡ್ಡು ಬರುತ್ತೆ ಸರ್, ನನಗೆ ಹೆಂಗ್ ಖರ್ಚು ಮಾಡಿದ್ರು ಇನ್ನು ಹೆಚ್ಚಾಗುವಷ್ಟು ದುಡ್ಡು ಬರುತ್ತೆ. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಅನ್ನೋದು ರಾಜ್ಯದ ವಿಶೇಷವಾದ ಪ್ರಶಸ್ತಿ, ರೈತರಿಗೆ ಕೊಟ್ಟಿರೋದು ನಮಗೂ ಅಭಿಮಾನದ ಸಂಗತಿ. ಒಬ್ಬ ಕೃಷಿಕ ಸಂತೃಪ್ತಿಯಾಗಿ ಜೀವನ ಮಾಡ್ಲಿಕ್ಕೆ ದಾರಿಗಳಿದವಂತ ಅನ್ಕೊಂಡು ನೀವು ಸುಮಾರು ಸಂಗತಿಗಳನ್ನ ಹೇಳ್ತಾ ಇದೀರಿ. ಕಲಿಬೇಕು ನಾವು ಜೀವನದಲ್ಲಿ, ಎಡವಟ್ಟುಗಳಾಗ್ತಿರ್ತವೆ, ತೊಂದರೆಗಳಾಗ್ತಿರ್ತವೆ, ಅವನ್ನೇ ಶಾಶ್ವತವಾಗಿ ಇಟ್ಕೋಬಾರ್ದು ಅಲ್ವಾ? ಖಂಡಿತ, ಬದಲಾವಣೆ ಜಗದ ನಿಯಮ. ಕಷ್ಟ ನಷ್ಟಗಳು ಜೀವನದಲ್ಲೇ ಅಲ್ಲ, ಎಲ್ಲಾ ರಂಗಗಳಲ್ಲೂ. ಹೌದು ಹೌದು, ಕಷ್ಟಗಳನ್ನ ಮರೆತು ಸುಖಗಳನ್ನ ಹಂಚಿಕೊಂಡು ಸುಖವಾಗಿ ಬದುಕದೆ ಜೀವನ. ಹೌದು, ನಿಜ. ಇದು ನಮ್ಮ ರೈತರು ಅರ್ಥ ಮಾಡ್ಕೊಂಡು ಹೋಲಿಕೆ ಮಾಡ್ಕೊಳೋದ ಬಿಟ್ರೆ ಕೃಷಿನಲ್ಲಿರೋಷ್ಟು ನೆಮ್ಮದಿ ಬೇರೆ ಎಲ್ಲಿಯೂ ಇಲ್ಲ. ಸ್ವತಂತ್ರವಾಗಿರೋಂಥದ್ದು ಬೆಲೆ ದೃಷ್ಟಿಯನ್ನ ಒಂದನ್ನ ಬಿಟ್ರೆ ಬೇರೆ ಎಲ್ಲ ವಿಷಯಗಳಲ್ಲಿ ಸ್ವತಂತ್ರ ಇರೋದು ರೈತನಿಗ್ ಮಾತ್ರ, ನೆಮ್ಮದಿ ಇರೋದು ರೈತನಿಗ್ ಮಾತ್ರ. ಎಲ್ಲೋ ತಪ್ಪುಗಳನ್ನ ಮಾಡ್ಕೊಂಡು ಇವತ್ತು ನಾವು ಆತ್ಮಹತ್ಯೆ ಮಾಡ್ಕೊಳ್ಳೋ ಸ್ಥಿತಿಗೆ ರೈತ ಹೋಗ್ತಾವನೆ ಅಂತ ಅಂದ್ರೆ ಆತ್ಮ ವಿಮರ್ಶೆ ಮಾಡ್ಕೋಬೇಕು. ಲಾಭದಲ್ಲಿರೋ ಅಂತ ರೈತರ ಹತ್ರ ಒಂದಷ್ಟು ವಿಷಯಗಳನ್ನ ತಿಳ್ಕೊಂಡ್ರೆ ನಾವು ಅಳವಡಿಸ್ಕೊಳ್ಬಹುದಾದ, ಎಲ್ಲದನ್ನೂ ಅಲ್ಲ, ನಾವು ಅಳವಡಿಸ್ಕೊಳ್ಬಹುದಾದನ್ನ ಒಂದಷ್ಟನ್ನು ಅಳವಡಿಸಿಕೊಂಡ್ರು ಕೂಡ ಎಷ್ಟೋ ಸುಧಾರಣೆ ಆಗುತ್ತೆ ಕೃಷಿ ಜೀವನ. ನಿಜ. ಕಾಳುಮೆಣಸನ್ನು ನಿಮ್ಮ ತೋಟದಲ್ಲಿ ಬೆಳ್ಕೊಳ್ತೀರಿ, ವರ್ಷಕ್ಕೆ ಎಷ್ಟು ಸಿಗುತ್ತೆ? ಸುಮಾರು 1.5 ಕ್ವಿಂಟಲ್ ಸಿಗುತ್ತೆ. ಏನು ತೆಂಗಿಗೆ ಅಡಿಕೆಗೆ ಎರಡಕ್ಕೂ ಹಾಕೊಂಡಿದ್ರೆ ಹೇಗೆ? ಇಲ್ಲ, ತೆಂಗಿನಲ್ಲಿಲ್ಲ, ಇರಂತ ತುಂಬಾ ಏನಿಲ್ಲ, ಒಂದು 100 ಗಿಡಗಳಷ್ಟಿದೆ. 100 ಗಿಡಗಳಲ್ಲೇ 1-2 ಕ್ವಿಂಟಲ್ ಸಿಗುತ್ತೆ. ಓಹೋ. ಒಂದಷ್ಟು ಹೊಸ ಗಿಡಗಳನ್ನ ನಾಟಿ ಮಾಡಿದೀನಿ, ಅದು ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗ್ಬೋದು. ತೆಂಗಿಗೆ ಈ ವರ್ಷ ಇಂದ ನಾಟಿ ಮಾಡಿದೀನಿ. ಈಗಿರೋದು ಅಡಿಕೆಗೆ ಅಬ್ಸಿದಿರ? ಅಡಿಕೆಗೆ ಅಬ್ಸಿದೀವಿ, ಒಂದು 100 ಗಿಡದಷ್ಟು ಮಾತ್ರ ಇದೆ. ಕಾಫಿನೂ ಕೆಲವೊಬ್ರು ಬೆಳೀತಾ ಇದ್ರು, ತುಮಕೂರು ತಿಪ್ಟೂರು ಆ ಕಡೆಗೆಲ್ಲ ಕಾಫಿನೂ ಹಾಕೊಂಡಿದೀರಾ? ಇಲ್ಲ ಸರ್, ಕಾಫಿ ಹಾಕೊಂಡಿಲ್ಲ ಸರ್. ಪ್ರಯತ್ನ ಮಾಡಿದ್ ಹೌದು, ಆ ಸಂದರ್ಭದಲ್ಲಿ ನೀರಿಲ್ದಂಗಾಗಿ ಹೋಯ್ತು, ಮತ್ತೆ ಆ ಕಡೆ ಗಮನ ಕೊಡ್ಲಿಲ್ಲ. ಬಟರ್ ಫ್ರೂಟ್ ಎಷ್ಟು ಹಾಕೊಂಡಿದ್ರಿ? ಬಟರ್ ಫ್ರೂಟ್ 10 ಗಿಡ ಇದೆ ಸರ್. ಫಲ ಕೊಡ್ತಾ ಇದೆಯಾ? ಇಲ್ಲ, ಕಡಿಮೆ ಪ್ರಮಾಣದಲ್ಲಿ. ಇಲ್ಲಿ ನಮ್ದು ಒಂದು ಸಮಸ್ಯೆ ಇದೆ. ಸಮಸ್ಯೆ ಏನಂತ ಅಂದ್ರೆ ಸೂರ್ಯ ಕಿರಣಗಳ ಕೊರತೆ ಇದೆ ನಮ್ಗೆ. ತೋಟದಲ್ಲಿ ನೆರಳು ಮತ್ತೆ ಬಿಸಿಲು ಸಂಯೋಜನೆ ಚೆನ್ನಾಗಿತ್ತಂದ್ರೆ ಇತರ ಬಿಸಿಲು ಕೇಳುವ ಬೆಳೆಗಳು ಚೆನ್ನಾಗಿ ಬರ್ತವೆ. ಹೌದು. ಮಾವು ಸಪೋಟ ಎಷ್ಟಿದಾವೆ? ಮಾವು 1-5 ಗಿಡ ಇದೆ. ಸಪೋರ್ಟ್ ಗಿಡ ಬೆಳೆಯಾಗ ಅಂತದ್ದು 1-15 ಇದೆ. ಹೊಸ ಗಿಡಗಳಿದೆ. ಹಲಸು ಅದೇನ್ ಲೆಕ್ಕವಿಲ್ದಷ್ಟಿದೆ. ಹಲಸಿನಲ್ಲಿ ಪ್ರಯೋಗ ಏನಂತ ಅಂದ್ರೆ ಕಸಿ ಗಿಡಗಳು ಬೇಕೋ ಬೇಡ, ನಾಟಿ ಗಿಡಗಳನ್ನ ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ ಒಂದಷ್ಟು ಬೀಜ ಮಾಡಿ ಸಸಿಗಳನ್ನ ಮಾಡಿದೆ. ಹಾಕಿರೋ ಅಂತವು 15-20 ಇದೆ. ಅದು ತರಹವಾರಿ ತಳಿಗಳಾಗಿದೆ. ಕೆಲವು ಸಾರಿ ಬೇಕು ಅಂತಲೂ ನನ್ನ ವಾದ ಇದೆ. ಒಂದು ತಾಯಿ ಬೇರಿರೋ ಅಂತ ಗಿಡಗಳು ಬೇಕು, ಎರಡನೇದು ಪ್ರಕೃತಿನಲ್ಲಿ ತರಹೇವಾರಿ ವೆರೈಟಿಗಳು ಇರ್ಬೇಕಲ್ವಾ. ಸಣ್ಣ ಉದಾಹರಣೆ ಅಂತ ಅಂದ್ರೆ ನಮ್ಮ ತಾತ ಹಾಕಿದ್ದು ಒಂದ್ ಮರ ಹಲಸು, ಪ್ರಾರಂಭದಲ್ಲಿ ಇದ್ದಿದ್ದು ಒಂದೇ ಮರ. ಅದು ನೋಡಿ ನಮ್ ತಾತ ಅವ್ರ ಕಾಲ ಆಯ್ತು, ನಮ್ ತಂದೆ ಅವ್ರ ಕಾಲ ಆಯ್ತು, ನಮ್ ಕಾಲನೂ ಆಯ್ತು ಅಂತ ಇಟ್ಕೊಳ್ಳಿ. ನಮ್ ಮಕ್ಕಳು ನಮ್ಮ ಮೊಮ್ಮಕ್ಕಳು ಆ ಮರದ ಹಣ್ಣನ್ನು ತಿಂತಾವೆ. ಒಂದು ಮರ ನಾಲ್ಕು ತಲೆಮಾರು ಐದು ತಲೆಮಾರು ಆಹಾರವನ್ನು ಒದಗಿಸುತ್ತೆ ಅಂತ ಅಂದ್ರೆ ಆ ನೆಮ್ಮದಿಯ ಜೀವನ ಎಲ್ಲೋ ಹುಡುಕದ್ರಾಗ ಅರ್ಥ ಇಲ್ಲ ಅಂತ. ಮತ್ತೆ ನೋಡಿ ಈಗ ಒಂದು 18 ವರ್ಷದ ಬಾಳೆ ಇದೆ, 30 ವರ್ಷದವರೆಗೂ ಇರುತ್ತೆ ಅಂತ ಹೇಳ್ತಾರೆ. ಒಂದು ಬಾಳೆ ಇಟ್ರೆ ಒಂದು 20 ವರ್ಷ ಅಂತ ಇಟ್ಕೊಳ್ಳಿ, 15-30 ಬೇಡ, 20 ವರ್ಷ ನಿರಂತರ ಒಂದಷ್ಟು ಆಹಾರಕ್ಕೆ ಒದಗಿಸುತ್ತೆ ಅದು ಅಂತ ಆದ್ರೆ ಇದಕ್ಕಿಂತ ಸಂತೃಪ್ತ ಜೀವನ ಎಲ್ಲಿ ಹುಡುಕುವುದು? ಈಗ ನೀವು ತೋಟದಲ್ಲಿ ಹಾಕಿರುವ ಬಾಳೆ 18 ವರ್ಷದ ಮತ್ತೆ ಜಾಗ ಬದಲಾವಣೆ ಮಾಡಿಲ್ಲ, ಪೂರ್ತಿ ಖಾಲಿ ಆದಾಗ ಇನ್ನೊಂದ್ ಭಾಗದಲ್ಲಿ ಇರ್ತೀನಿ. ಮತ್ತೆ ಈಗ 18 ವರ್ಷದ ಬಾಳೆ ಇದೆ, ಅದನ್ನ ನಿರೀಕ್ಷೆ 10 ಕೆಜಿ ಬೇಕಾ 20 ಕೆಜಿ ಬೇಕಾ ಇಲ್ಲ, ಎಷ್ಟು ಕೊಡುತ್ತೋ ಅಷ್ಟನ್ನ ಬಳಸ್ತೀವಿ. ಏನೂ ಖರ್ಚಿಲ್ದಲೆ ನಮಗೆ ಬರೋದೆಲ್ಲ ಲಾಭ ಆಗುತ್ತಲ್ಲ. 20-25 ವರ್ಷದ ಬಾಳೆ ಗಿಡಗಳನ್ನು ತೋರಿಸೋದಿದೆ, ಅದಕ್ಕೆ ತಕ್ಕಂತೆ ಸಣ್ಣ ಪುಟ್ಟದ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರೆ ಏನು ಸಮಸ್ಯೆ ಇಲ್ಲ ಅಂತ ಅನ್ಕೊಂಡು ಹೇಳೋದಿದೆ. ಹೌದು, ನಿಜ. ಈಗಿನ ಸಮಸ್ಯೆ ಏನಂದ್ರೆ ಬಾಳೆ ತುಂಬಾ ಚೆನ್ನಾಗೇ ಇದೆ, ಆದ್ರೆ ಬಿದ್ದೋಗುತ್ತೆ. ನಾವು ಹೆಚ್ಚು ಜಾಗದಲ್ಲಿ ಕೃಷಿ ಇರೋದ್ರಿಂದ, ಲೇಬರ್ ಇಲ್ಲದೆ ಇರೋದ್ರಿಂದ ಅದಕ್ಕೇನು ಸಪೋರ್ಟ್ ಮಾಡಕ್ ಹೋಗಲ್ಲ. ಬಿದ್ದಿದ್ದನ್ನ ದನಗಳು ತಿಂದ್ಕಂತವೆ, ನಿಂತಿದ್ದು ನಮಗೆ ಸಿಗುತ್ತೆ, ನಮಗೆ ಸಾಕಾಗುತ್ತೆ. ನಿಜ, ಬಹಳ ಸಂತೋಷ ಆಯ್ತು ಶಂಕರಪ್ಪನವರೇ. ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದುಕೊಂಡಿರುವ ಈ ಹಿನ್ನೆಲೆಯಲ್ಲಿ ತಾವು ನಮ್ಮ ಜೊತೆಗೆ ವಿವರವಾಗಿ ಅನುಭವಗಳನ್ನು ಹಂಚಿಕೊಂಡ್ರೆ ರೈತರು ತಮ್ಮಿಂದ ವಿಚಾರಗಳನ್ನು ಗ್ರಹಿಸಿಕೊಂಡಿದ್ದಾರೆ, ಅಳವಡಿಕೆ ಮಾಡಿಕೊಳ್ಳಿಕ್ಕೂ ಒಲವು ತೋರಿಸ್ತಾರೆ, ಕೆಲವೊಂದ್ಸಾರಿ ವಿಳಂಬ ಆಗಬಹುದೇನೋ. ಅಲ್ಲ, ಯಾವುದೇ ಒಬ್ಬ ರೈತ ಒಂದು ಬದಲಾವಣೆಯನ್ನ ಪೂರ್ತಿ ಸ್ವೀಕರಿಸಕ್ ಆಗಲ್ಲ, ಸಮಯ ಬೇಕಾಗ್ತದೆ. ಸಮಯ ಬೇಕಾಗುತ್ತೆ, ಕೆಲವೊಂದ್ಸಾರಿ ಬಹುಬೇಗ ಪರಿವರ್ತನೆ ಆಗ್ಬಿಡ್ತಾರೆ ಎಷ್ಟೋ ಜನ. ಇಲ್ಲ, ನಾನು ಅದನ್ನ ಬಯಸೋದಿಲ್ಲ ಸರ್. ಯಾಕೆ ಅಂತ ಅಂದ್ರೆ ಇವತ್ತು ರಾಸಾಯನಿಕಗಳನ್ನ ಬಳಸಿರಂತ ಭೂಮಿ ಒಂದೇ ಸಾರಿ ನಾವು ಪೂರ್ಣವಾಗಿ ರಾಸಾಯನಿಕ ಬಿಟ್ಟು ಸಾವಯವದ ಮಾಡ್ತೀವಿ ಅಂತ ಅಂದ್ರೆ ಏನ್ ಇಳುವರಿ ಕಮ್ಮಿ ಆಗುತ್ತೆ, ಆರ್ಥಿಕ ಒಡೆತ ಬೀಳುತ್ತೆ, ಅದನ್ನ ತಡ್ಕಣ ಅಂತ ಸ್ಥಿತಿನಲ್ಲಿ ಎಲ್ಲರೂ ಇದಾರೆ ಅಂತ ನಿರೀಕ್ಷೆ ಮಾಡೋ ತಪ್ಪು. ಹೌದು ಹೌದು, ನಿಜ. ಕೆಲವರು ಮಾಡಬಹುದು, ನಿಜ. ನನ್ನ ಸಲಹೆ ಏನಂತ ಅಂದ್ರೆ ನಿಧಾನವಾಗಿ ಕಡಿಮೆ ಮಾಡ್ತಾ ಬಿಡಿ ಅಂತ. ನಾನು ಒಂದೇ ಸಾರಿ ಬಿಡಿ ಅಂತ ಯಾರಿಗೂ ಸಲಹೆ ಕೊಡಲ್ಲ. ನಿಜ ನಿಜ, ಆತರದಲ್ಲಿ ಬಂದಂತ ಸಂದರ್ಭದಲ್ಲಿ ಆರ್ಥಿಕವಾಗಿ ಒಡೆತ ಬೀಳಲ್ಲ. ಹೌದು, ಹಾಗಾಗಿ ಅವನ ಮಾನಸಿಕ ನೆಮ್ಮದಿಗೆ ಒಳಗಾಗಬಹುದು. ಹೌದು, ನಿಜ. ಒಂದೇ ಸಾರಿ ಬಿಟ್ಬಿಟ್ರೆ ಒಬ್ಬ ರೈತ ಆರ್ಥಿಕ ಒಡೆತಕ್ಕೆ ನಷ್ಟಕ್ಕೊಳಗಾದ್ರೆ ಚೇತರಿಸ್ಕೊಳ್ಳೋದು ಸುಲಭ ಅಲ್ಲ, ಸಲಹೆ ಕೂಡ ಸುಲಭ, ಸುಧಾರಿಸ್ಕೊಳ್ಳೋದು ಕಷ್ಟ ಇದೆ. ಹೌದು, ನಿಜ. ಹಾಗಾಗಿ ನಾವು ನಿಧಾನಕ್ಕೆ ಅರ್ಥ ಮಾಡ್ಕೊಂಡು ಹಂತ ಹಂತವಾಗಿ ಬಿಡ್ತಾ ಹೋದ್ರೆ ದೊಡ್ಡ ಹಾನಿ ಇಲ್ಲ ರೈತನಿಗೆ, ಮತ್ತೆ ಒಂದು ಒಳ್ಳೆ ಕೃಷಿಯನ್ನ ನೆಮ್ಮದಿಯನ್ನ ಕಾಣಕ್ ಸಾಧ್ಯ. ನಿಜ. ತಮ್ಮ ಸಂಖ್ಯೆಯನ್ನ ನಮ್ಮ ಈ ಕಾರ್ಯಕ್ರಮದಲ್ಲಿ ಕೊಡ್ಬೋದಲ್ವಾ ಮಾತಾಡ್ಲಿಕ್ಕೆ ನಮ್ಮ ರೈತರು ಕೆಲವೊಬ್ರು ನಿಮ್ಮ ಜೊತೆಗೆ ಚರ್ಚೆ ಮಾಡ್ಲಿಕ್ಕೆ? ಕೊಡ್ಬೋದು, ಸದ್ಯ ಒಂದ್ 3-4 ದಿನ ತುಂಬಾ ಒತ್ತಡ ಇರೋದ್ರಿಂದ ಫೋನ್ ಮಾಡೋದು ಬೇಡ ಅನ್ಸುತ್ತೆ. ಕೊಡ್ಬೋದು, ನಮ್ಮ ಅನುಭವಗಳನ್ನ ಹಂಚ್ಕೊಳ್ಳೋದಕ್ಕೆ ನನಗೇನು ಸಮಸ್ಯೆ ಇಲ್ಲ. ನಿಜ ನಿಜ ನಿಜ, ಈ ರಾಜ್ಯೋತ್ಸವ ಪ್ರಶಸ್ತಿಯಿಂದಾಗಿ ಒಂದಷ್ಟು ಒತ್ತಡ ಜಾಸ್ತಿ ಆಗಿದೆ. ಹೌದು ಹೌದು, ಆಗುತ್ತೆ. ಹೌದು, ಒಂದ್ ಸ್ವಲ್ಪ ದಿನ ಆಮೇಲೆ ಮತ್ತೆ ಅದು ಕಡಿಮೆ ಆಗುತ್ತೆ. ಮುಂಗಾರಿ ಮಳೆ ಇದ್ದಂಗೆ ಆಮೇಲೆ ಮತ್ತೆ ಮಳೆ ಕಡಿಮೆ ಆಗ್ಬಿಡುತ್ತೆ. ಹೌದು ಹೌದು, ಸಂಖ್ಯೆ ಕೊಡೋದ್ರಿಂದ, ರೈತರು ಮಾತಾಡೋದ್ರಿಂದ, ನಮ್ಮ ಅನುಭವಗಳು ಹಂಚ್ಕೊಳ್ಳೋದ್ರಿಂದ ನಿಜ ನಿಜ ಒಳ್ಳೇದಾಗುತ್ತೆ ಅನ್ನೋದೇ ನಮ್ಮ ನಂಬಿಕೆ. ಅದೇ, ಅವರಿಂದ ನೀವೇನಾದ್ರೂ ಕಲಿತೀರಿ, ಸಂಪರ್ಕಗಳು ಬರ್ತವೆ, ಒಳ್ಳೇದೆ, ತಪ್ಪೇನಿಲ್ಲ. ಖುಷಿ ಆಯ್ತು ಶಂಕರಪ್ಪನವರೇ, ತಮಗೆ ಧನ್ಯವಾದಗಳು, ನಮಸ್ಕಾರ. ಎಲ್ಲ ಕೇಳುಗರಿಗೆ ನನ್ನ ನಮಸ್ಕಾರಗಳು. ಕೇಳುಗರೆ, ಇದುವರೆಗೆ ಈ ಬಾರಿಯ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರುವ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಅಮ್ಮನಘಟ್ಟ ಗ್ರಾಮದ ಕೃಷಿಕ ಎಸ್ ಶಂಕರಪ್ಪ ಅವರ ಜೊತೆಗೆ ನಾವು ನಡೆಸಿದ ಸಂದರ್ಶನವನ್ನು ಆಲಿಸಿಕೊಂಡ್ರಿ. ಅವರ ಸಂಖ್ಯೆ ಹೀಗಿದೆ: 7829-7436-38 7829-7436-38. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಸಹಕಾರದ ಬಲದಲ್ಲಿ ಏಳಿಗೆ ಎಡೆಗೆ ಸಾಗೋಣ, ಜನ ಸಹಕಾರದ ಶಕ್ತಿಯೊಂದಿಗೆ.

ಕೊಡಗು ಸೇರಿದಂತೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳ 25 ವಿಧಾನ ಪರಿಷತ್ ಸದಸ್ಯರ ಅಧಿಕಾರಾವಧಿ ಬರುವ 2022 ಜನವರಿ 5ಕ್ಕೆ ಮುಗಿಯಕ್ಕಿದ್ದು, ಈ ಪಟ್ಟಿಲಿ ವಿಧಾನ ಪರಿಷತ್ ಸದಸ್ಯರಾಗಿರುವ ಜಿಲ್ಲೆನ ಸುನೀಲ್ ಸುಬ್ರಹ್ಮಣ್ಯನ್ ಅವರ ಅಧಿಕಾರಾವಧಿ ಸಹ ಬರುವ ಜನವರಿ 5ಕ್ಕೆ ಮುಗ್ದದೆ. ಖಾಲಿಯಾವ ಸ್ಥಾನಗಳಿಗೆ ಚುನಾವಣೆ ನಡೆಸಿಕೆ ರಾಜ್ಯ ಚುನಾವಣಾ ಆಯೋಗ ಅಧಿಸೂಚನೆ ನೊಟ್ಟಿಗೆ ವೇಳಾಪಟ್ಟಿ ಹೊರಡಿಸಿದ್ದು, 2021 ಡಿಸೆಂಬರ್ 10ಕ್ಕೆ ಚುನಾವಣೆ ನಡೆಯಕ್ಕಿದ್ದು ಡಿಸೆಂಬರ್ 14ಕ್ಕೆ ಫಲಿತಾಂಶ ಪ್ರಕಟ ಆದೆ ಅಂತ ಗೊತ್ತಾಯಿತು. ಜಿಲ್ಲಾಡಳಿತ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನ ಕಡೆಯಿಂದ ವೀರವನಿತೆ ಒನಕೆ ಓಬವ್ವನ ಹುಟ್ಟುಹಬ್ಬನ ನಾಳೆ ಹೊತ್ತಾರೆ 10 ಗಂಟೆಗೆ ಮಡಿಕೇರಿನ ಕೇಂದ್ರೀಯ ವಿದ್ಯಾಲಯದಲ್ಲಿ ನಡೆದಿದೆ. ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್, ಕೇಂದ್ರೀಯ ವಿದ್ಯಾಲಯದ ಪ್ರಾಂಶುಪಾಲರಾದ ಅರ್ಜುನ್ ಸಿಂಗ್ ಸೇರಿದಂತೆ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವೆ. 2021-22 ಸಾಲಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆನ ಮುಖಾಂತರ ಕೊಡುತ್ತಿರುವ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಶುಲ್ಕ ವಿನಾಯಿತಿ, ವಿದ್ಯಾಸಿರಿ, ಊಟ ಮತ್ತು ವಸತಿ ಸಹಾಯ ಯೋಜನೆ ಸೌಲಭ್ಯಕ್ಕಾಗಿ ಪ್ರವರ್ಗ 1, 2, 3A, 3B ಮತ್ತು ಸಾಮಾನ್ಯ ವರ್ಗದ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಕರೆದಿದ್ದು, ಆನ್ಲೈನ್ಲಿ ಅರ್ಜಿ ಒಪ್ಪಿಸಿಕೆ ಈ ತಿಂಗಳ 30ನೇ ತಾರೀಕು ಆಖೇರಿ ದಿನ ಆವಟು ಅಂತ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗ ತಿಳಿಸಿದಳು. ಉಡುಪಿ ಜಿಲ್ಲೆನ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯಲ್ಲಿ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸುತ್ತಿದ್ದ ವೇದಮೂರ್ತಿಯವು ಕೊಡಗು ಜಿಲ್ಲಾ ಸಾರ್ವಜನಿಕ ಶಿಕ್ಷಣ ಇಲಾಖೆನ ಉಪನಿರ್ದೇಶಕರಾಗಿ ನೇಮಕ ಆಗಳು. ಕೊಡಗು ಗೌಡ ನಿವೃತ್ತ ನೌಕರರ ಸಂಘ, ರೋಟರಿ ಮಿಸ್ಟಿ ಹಿಲ್ಸ್, ವಿನೋದ್ ಮೆಡಿಕಲ್ ಮಡಿಕೇರಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಅಂಧತ್ವ ನಿಯಂತ್ರಣ ವಿಭಾಗ ಹಾಗೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಹಾಕತ್ತೂರು ಇವರ ಕೂಡುಕೂಟಲಿ ಇದೇ ತಿಂಗಳ ತಾರೀಕು 14ಕ್ಕೆ ಆಯ್ತಾರ ಹೊತ್ತಾರೆ 9:30 ಗಂಟೆಯಿಂದ ಮಧ್ಯಾಹ್ನ 2:30 ಗಂಟೆ ಮುಟ್ಟ ಹಾಕತ್ತೂರಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸಭಾಬಾಡಲಿ ಪುಕ್ಸಟೆ ಕಣ್ಣು ತಪಾಸಣಾ ಶಿಬಿರ ಏರ್ಪಾಡಾಯಿತು. ಹಾಕತ್ತೂರು ಗ್ರಾಮದ ಸುತ್ತಮುತ್ತನ ಸಾರ್ವಜನಿಕರು ಇದರ ಪ್ರಯೋಜನ ಪಡ್ಕಣಕ್ಕೆ. ಕೊಡಗು ಗೌಡ ಯುವ ವೇದಿಕೆನ ಕಡೆಯಿಂದ ಮಡಿಕೇರಿನ ಜನರಲ್ ತಿಮ್ಮಯ್ಯ ಜಿಲ್ಲಾ ಆಟದ ಬಾಣೆಯಲ್ಲಿ ನಡೀತಿರುವ 10 ಕುಟುಂಬ 18 ಗೋತ್ರದ ಗೌಡ ಕುಟುಂಬಗಳ ನಡುವಣ ಗೌಡ ಕ್ರಿಕೆಟ್ ಕಪ್ನ ಇಂದು ನಡೆದ 7ನೇ ದಿನದ ಆಟಲಿ ಕೇಚಪ್ಪನ, ಕುಟ್ಟನ, ಕೆದಂಬಾಡಿ, ತೆಕ್ಕಡೆ ತಂಡಗ ಪ್ರೀ ಕ್ವಾರ್ಟರ್ ಹಂತಕ್ಕೆ ತಲುಪ್ಯಳು. ನಾಳೆ ನಡೆಯುವ ಆಟಲಿ ಕಟ್ಟೆಮನೆ ಮೂಲೆ ಮಜಲು, ಕೆದಂಬಾಡಿ ತಳೂರು, ಅಮ್ಮೆಮನೆ ದಂಬೆಕೋಡಿ, ಪೇರಿಯನ, ತೆಕ್ಕಡೆ, ಪೊನ್ನಚನ, ಪರ್ಲಕೋಟಿ, ಕುಡೆಕಲ್ಲು, ಕೇಚಪ್ಪನ, ಕುದುಪಜೆ, ಪೊಡನೋಳನ, ಉಳುವಾರು, ಕುಟ್ಟನ ತಂಡಗಳ ನಡುವೆ ಆಟ ನಡೆದಿದೆ. ಕೋವಿಡ್ ಚುಚ್ಚುಮದ್ದಿಗೆ ಸಂಬಂಧಪಟ್ಟಂಗೆ ಮಡಿಕೇರಿನ ಓಂಕಾರ ಸದನದಲ್ಲಿ ಇಲ್ಲಿ ಮುಟ್ಟ ನಡೆಸುತ್ತಿದ್ದ ಕೋವಿಡ್ ಲಸಿಕಾ ಶಿಬಿರ ನಾಳೆಯಿಂದ ಮಡಿಕೇರಿನ ಕಾವೇರಿ ಕಲಾಕ್ಷೇತ್ರದಲ್ಲಿ ನಡೆದಿದೆ ಅಂತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಆರ್ ವೆಂಕಟೇಶ್ ನಾವು ತಿಳಿಸಿದಳು. ರಕ್ತದಾನ ಮಾಡುವುದರಿಂದ ಮನಸ್ಸನ್ನ ಜೀವ ಉಳಿಯೋದು ಮಾತ್ರ ಅಲ್ಲ, ರಕ್ತದಾನ ಮಾಡಿದವನ ಆರೋಗ್ಯ ಸಹ ಪೊರಲಾದೆ ಅಂತ ಮಡಿಕೇರಿ ಜಿಲ್ಲಾಸ್ಪತ್ರೆನ ರಕ್ತನಿಧಿ ಕೇಂದ್ರದ ವೈದ್ಯಾಧಿಕಾರಿ ಡಾ ಕರುಂಬಯ್ಯನವು ಹೇಳೋಳು. ಆಲೂರು ಸಿದ್ದಾಪುರದ ಅರೆಭಾಷೆ ಗೌಡ ಸಮಾಜ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕಡೆಯಿಂದ ನಡೆದ ಸಾರ್ವಜನಿಕ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರನ ಉದ್ಘಾಟನೆ ಮಾಡಿ ಮಾತಾಡಿದ ಅವು, ದಾನಿಗಳಿಂದ ಸಂಗ್ರಹ ಆದ ರಕ್ತ ರೋಗಿಗಳ ಜೀವ ಉಳಿಸಿದೆ, ಅದಕ್ಕಾಗಿ ಹೆಚ್ಚು ಹೆಚ್ಚು ಶಿಬಿರಗ ನಡೆಯಕು ಅಂತ ಹೇಳ್ದು. ಕೊಡಗಿನ ಐರಿ ಸಮುದಾಯದ ನಡುವೆ ನಡೆಯುವ ಕೌಟುಂಬಿಕ ಕ್ರಿಕೆಟ್ ಮುಲ್ಲೈರಿರ ಕಪ್ ಕ್ರಿಕೆಟ್ ನಮ್ಮೆ ಇದೇ ತಿಂಗಳ 13 ಮತ್ತು 14ನೇ ತಾರೀಕು ಮೂರ್ನಾಡಿನ ಬಾಚೆಟ್ಟಿರ ಲಾಲು ಮುದ್ದಯ್ಯ ಆಟದ ಬಾಣೆಯಲ್ಲಿ ನಡೆದಿದೆ. ಉದ್ಘಾಟನಾ ಜಂಬರಕ್ಕೆ ಮುಖ್ಯ ನೆಂಟರಾಗಿ ವಿರಾಜಪೇಟೆ ಶಾಸಕ ಕೆಜಿ ಬೋಪಯ್ಯ ಹಾಗೆ ಸಮಾರೋಪ ಜಂಬರಲ್ಲಿ ವಿಧಾನ ಪರಿಷತ್ ಸದಸ್ಯ ಸುನೀಲ್ ಸುಬ್ರಹ್ಮಣ್ಯನವರು ಭಾಗವಹಿಸುವೆ. ಸಮಾಜ ಕಲ್ಯಾಣ ಇಲಾಖೆನ ಕಡೆಯಿಂದ 2021-22 ಸಾಲಿಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಉದ್ಯಮಿಗಳಿಗೆ ಶೇಕಡ 4ರ ಬಡ್ಡಿದರಲ್ಲಿ ಸಹಾಯಧನ ಯೋಜನೆ ನಡೆಯಲಿ. ವಾಣಿಜ್ಯ ವ್ಯಾಪಾರ ಚಟುವಟಿಕೆಗಳಿಗೆ ಕಮ್ಮಿ ತೇಳ್ರೆ 1 ಕೋಟಿ ರೂಪಾಯಿ ಮುಟ್ಟ ಸಾಲ ಪಡೆಯುವ ಅವಕಾಶ ಇದ್ದು, ಮಾಹಿತಿ ಬೇಕರೆ ಉಪನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಕೊಡಗು ಜಿಲ್ಲೆ ಮಡಿಕೇರಿ ಇವರ ಹತ್ತಿರದ ಪಡ್ಕಣಕ್ಕೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ ಮತ್ತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಇವರ ಕೂಡುಕೂಟಲಿ ಇದೇ ತಿಂಗಳ 12ನೇ ತಾರೀಕು ಏರ್ಪಾಡಾಗಿದ್ದ ಅಂತ್ಯೋದಯ ಇಲಾಖೆಗಳ ವಿವಿಧ ಯೋಜನೆಗಳ ರಾಜ್ಯ ಮಟ್ಟದ ಮಾಹಿತಿ ಕಾರ್ಯಾಗಾರನ ವಿಧಾನ ಪರಿಷತ್ ಚುನಾವಣೆಯ ಕಾರಣ ಮುಂದಕ್ಕೆ ಹಾಕೊಳ್ಳೋಂತ ಗೊತ್ತಾಯಿತು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿಜಂಪೆ ಕೇಳಿದಿರಿ. ಪ್ರಾಯೋಜಕರು ಮುಳಿಯಾ ಜುವೆಲ್ಸ್, ಪುತ್ತೂರು, ಬೆಳ್ತಂಗಡಿ, ಮಡಿಕೇರಿ, ಗೋಣಿಕೊಪ್ಪಲ್, ಬೆಂಗಳೂರು.

ಈ ಯೋಜನೆ ರಡಿಲಿ ಬುಡಕಟ್ಟು ಜನಾಂಗತನ ಆರ್ಥಿಕವಾಯಿತು ಬಲಪಡಿಸುವ ಉದ್ದೇಶದ ಇರುವುದ ಸದಸ್ಯರ ಕನಿಷ್ಠ 15 ಸ್ವಸಹಾಯ ಸಂಘ ಮಾಡುವ ಉದ್ದೇಶ ಉಂಡು. ಕಾಡಲು ಕಿಟ್ಟುವ ತೇನು ಸೀಗೆ ಕಾಚಂಪುಳ್ಳಿ ವಾಟೆ ಪುಂಡತಂಜ ತಯಾರು ಮಾಡಿದ ವಸ್ತುನ ಈ ಯೋಜನೆ ರಡಿಲಿ ನಲ್ಲ ಕ್ರಯಕ್ಕೆ ಮಾರಾಟ ಮಾಡುವ ಅವಕಾಶ ಉಂಡು ಎಂದಿ. ಈ ನೇರತ್ತು ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನತ್ರ ಸಮನ್ವಯಾಧಿಕಾರಿ ಕುಮಾರ್, ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಶಬಾನಾ ಎಂ ಶೇಖ್, ಬಿಸಿಎಂ ಇಲಾಖೆಯ ಅಧಿಕಾರಿ ಕವಿತಾ ಕೂಡ್ನನಕ್ಕೆ ಮುಖ್ಯಪಟ್ಟ ಇಲಾಖೆಯ ಅಧಿಕಾರಿಯ ಹಾಜರಿಂಜತು. ನಂಗಡ ದಿನನಿತ್ಯ ಬಳಕೆರ ಊಣು ತಿನ್ನಲು ಅಯೋಡೆನ್ ಉಳ್ಳ ಉಪ್ಪುನೇ ಏರ ಬಳಸೋಣ ಎಂದು ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣ ಇಲಾಖೆಯ ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ಆನಂದಣ್ಣಿತು. ಕೊಡಗು ಜಿಲ್ಲಾ ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣ ಇಲಾಖೆ ಪಿಂಜ ಜಿಲ್ಲಾ ಸರ್ವೇಕ್ಷಣಾ ಘಟಕತ್ರ ಈ ಇಂಡ ಕೂಟುಕೂಟ ಕೂಡುಕೂಟತ್ ರಾಷ್ಟ್ರೀಯ ಅಯೋಡೆ